ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ಸುಧಾರಣೆ ನಾಳೆಯಿಂದ ಜಾರಿ. ಉಳಿತಾಯ ಉತ್ಸವದಲ್ಲಿ ಸ್ವದೇಶಿ ಉತ್ಪನ್ನ ಖರೀದಿಸಲು ಪ್ರಧಾನಿ ಮನವಿ. ರಾಜ್ಯದಲ್ಲಿ ನಾಳೆಯಿಂದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೆಸಲು ಎಲ್ಲಾ ಸಿದ್ದತೆ. ಹಿಂದುಳಿದ ಆಯೋಗದ ಅಧ್ಯಕ್ಷ ಮಧುಸೂದನ್ ನಾಯಕ್. ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾ ನಾಳೆ ಆರಂಭ. ರಾಜ್ಯದ ಶಕ್ತಿ ದೇಗುಲಗಳಲ್ಲಿ ನವರಾತ್ರಿ ಉತ್ಸವದ ಸಂಭ್ರಮ. ಮತ್ತು ಸಾಮಾಜಿಕ ಮಾಧ್ಯಮದ ವ್ಯಸನ ಯುವ ಪೀಳಿಗೆಯಲ್ಲಿ ಹೃದಯ ಕಾಯಿಲೆಗಳಿಗೆ ಕಾರಣ. ಸಂಸದ ಹೃದ್ರೋಗ ತಜ್ಞ ಡಾ ಸಿಎನ್ ಮಂಜುನಾಥ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಇವತ್ತು ಪಾರ್ಟಿ ಬೇಕೇ ಬೇಕು. ಮೊದಲು ಚಾಂಪಿಯನ್ ಜೊತೆ ಸೆಲ್ಫಿ ತಗೊಳ್ಳೋಣ. ಐಡಿಯಾ, ಇಲ್ಲೇ ಮಾಡೋಣ ಪಾರ್ಟಿ, ಪಿಜ್ಜಾ ಪಾರ್ಟಿ. ಏ ಬೇಗ ನಿನ್ ಕಾರ್ಡ್ ಮತ್ತೆ ಪಿನ್ ಕೊಡೆ. ನನ್ ಕಾರ್ಡ್ ನ ಡೀಟೇಲ್ಸ್ ನಾನೇ ಹಾಕ್ತೀನಿ. RBI ಹೇಳ್ತಾ ಇದೆ, ನಿಮ್ಮ ಪಿನ್, OTP, CVV ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಯಾರ ಜೊತೆನೂ ಶೇರ್ ಮಾಡಬೇಡಿ. ಆನ್ಲೈನ್ ಬ್ಯಾಂಕಿಂಗ್ ಬರೀ ನಿಮ್ಮದೇ ಕಂಪ್ಯೂಟರ್, ಮೊಬೈಲ್ ಅಥವಾ ಸೆಕ್ಯೂರ್ ನೆಟ್ವರ್ಕ್ ನಿಂದಲೇ ಮಾಡಿ. ಬೈ ಗರ್ಲ್ಸ್. ಎಲ್ಲಿ ಹೋಗ್ತಿದ್ಯಾ? ಕೇಳಿಸಲ್ವಾ? ನೋ ಶೇರಿಂಗ್. RBI ಹೇಳ್ತಾ ಇದೆ, ಜಾಣರಾಗಿರಿ, ಜಾಗರೂಕರಾಗಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ. ಕೃಷಿ ರಂಗ. ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಸಸ್ಯ ಸಂರಕ್ಷಣಾ ಯೋಜನೆಯಡಿ ರೈತರಿಗೆ ನೀಡುತ್ತಿರುವ ಸೌಲಭ್ಯಗಳು ಈ ಕುರಿತು ಜಂಟಿ ಕೃಷಿ ನಿರ್ದೇಶಕರಾದ ಕೆಂಪೇಗೌಡ ಅವರೊಂದಿಗೆ ಸಂದರ್ಶನವನ್ನು ಕೇಳೋಣ. ನಂತರ ತಿಪಟೂರು ತಾಲೂಕು ಅರುಳುಗುಪ್ಪೆಯ ತಿಮ್ಮಮ್ಮ ಹಾಗೂ ಸಂಗಡಿಗರಿಂದ ಸೋಬಾನೆ ಪದಗಳನ್ನು ಸಹ ಆಲಿಸಬಹುದು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಸಸ್ಯ ಸಂರಕ್ಷಣಾ ಯೋಜನೆಯಡಿ ರೈತರಿಗೆ ನೀಡುತ್ತಿರುವ ಸೌಲಭ್ಯಗಳು ಈ ವಿಷಯವಾಗಿ ಜಂಟಿ ಕೃಷಿ ನಿರ್ದೇಶಕರಾದ ಕೆಂಪೇಗೌಡ ಅವರೊಂದಿಗೆ ಸಂದರ್ಶನವನ್ನು ಕೇಳೋಣ. ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಸಸ್ಯ ಸಂರಕ್ಷಣಾ ಯೋಜನೆಯಡಿ ರೈತರಿಗೆ ರಾಜ್ಯ ಸರ್ಕಾರದ ವತಿಯಿಂದ ಯಾವ್ಯಾವ ಸೌಲಭ್ಯ ಸಿಗ್ತದೆ ಅನ್ನೋದ್ರ ಕುರಿತು ಮಾಹಿತಿ ಮಾಡಿಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರಿನಲ್ಲಿರುವ ರಸಗೊಬ್ಬರ ಮತ್ತು ಸಸ್ಯ ಸಂರಕ್ಷಣಾ ವಿಭಾಗದ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಎಚ್ ಕೆಂಪೇಗೌಡ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಕೆಂಪೇಗೌಡ ಅವರೇ, ತಮಗೆ ಬೆಂಗಳೂರು ಆಕಾಶವಾಣಿಗೆ ಎಲ್ಲ ಕೇಳುಗರ ಪರವಾಗಿ ಸ್ವಾಗತ, ನಮಸ್ಕಾರ. ನಮಸ್ತೆ ತಿಮ್ಮಪ್ಪಗೌಡ್ರೆ, ಎಲ್ಲ ಸಮಸ್ತ ಕೇಳುಗರಿಗೆ ಮತ್ತು ರೈತ ಬಾಂಧವರಿಗೆ ಕೂಡ ನಾನು ನಮಸ್ಕಾರಗಳನ್ನು ಹೇಳ್ತಾ ಇದ್ದೇನೆ. ನಮ್ಮ ರಾಜ್ಯ ಸರ್ಕಾರದ ವತಿಯಿಂದ ಈ ಸಸ್ಯ ಸಂರಕ್ಷಣಾ ಯೋಜನೆಯಡಿ ರೈತರಿಗೆ ಈ ಯಾವ್ಯಾವ ಸೌಲಭ್ಯ ಸಿಗ್ತದೆ ಈ ಕುರಿತು ಮಾಹಿತಿ ಮಾಡಿಕೊಡಿ ದಯವಿಟ್ಟು. ಸಸ್ಯ ಸಂರಕ್ಷಣಾ ಯೋಜನೆಯಡಿ ರೈತರಿಗೆ ಬಹಳ ವಿಶೇಷವಾಗಿ ಜೈವಿಕ ಪೀಡಿನಾಶಕಗಳನ್ನು ಬಳಕೆ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಜೈವಿಕ ಪೀಡಿನಾಶಕಗಳು ಹಾಗೆ ಜೈವಿಕ ನಿಯಂತ್ರಣಗಳನ್ನು ಕೂಡ ನಾವು ವಿತರಣೆಯನ್ನು ಮಾಡ್ತಾ ಇದ್ದೇವೆ. ಅದಲ್ಲದೆ ಬೀಜೋಪಚಾರ ಮತ್ತು ಸುರಕ್ಷಿತ ಕೀಟನಾಶಕಗಳ ಬಳಕೆ ಬಗ್ಗೆ ತರಬೇತಿಯನ್ನು ಮಾಡ್ತಾ ಇದ್ದೇವೆ. ಕೃಷಿ ಪರಿಕರಗಳ ಗುಣ ನಿಯಂತ್ರಣ ಕಾರ್ಯಕ್ರಮದಡಿ ಅಂದರೆ ರಾಜ್ಯದಾದ್ಯಂತ ಮಾರಾಟವಾಗ್ತಕ್ಕಂಥ ಸಸ್ಯ ಸಂರಕ್ಷಣೆ ಔಷಧಿ ಮತ್ತು ಪೀಡನಾಶಕಗಳ ಗುಣ ನಿಯಂತ್ರಣ ಅಂದರೆ ಅವನ್ನ ಸ್ಯಾಂಪಲ್ ತೆಗೆಯುವಂಥದ್ದು, ಟೆಸ್ಟ್ ಮಾಡುವಂಥದ್ದು ಕೂಡ ಈ ಒಂದು ಯೋಜನೆಯಡಿ ಮಾಡ್ತಾ ಇದ್ದೇವೆ. ಹಾಗೆ ಅವಶ್ಯಕತೆಗೆ ಅನುಗುಣವಾಗಿ ಅಂದರೆ ರೈತರಿಗೆ ಬೇಕಾದಂಥ ಕೀಟ ಮತ್ತು ರೋಗ ನಿರ್ವಹಣೆಗೆ ಬೇಕಾದಂಥ ಔಷಧಿಗಳನ್ನು ಅವಶ್ಯಕತೆಗೆ ತಕ್ಕ ಹಾಗೆ ಶೇಕಡ 50 ರಿಯಾಯಿತಿ ದರದಲ್ಲಿ ಎಲ್ಲ ರೈತ ಸಂಪರ್ಕಗಳಿಂದ ಮೂಲಕ ನಾವು ವಿತರಣೆಯನ್ನು ಮಾಡ್ತಾ ಬರ್ತಾ ಇದ್ದೇವೆ. ಈಗ ಪ್ರಮುಖವಾಗಿ ರಾಜ್ಯದಲ್ಲಿ ಕಂಡುಬರುತ್ತಿರುವ ಈ ರೋಗ ಅಥವಾ ಕೀಟಗಳ ಬಗ್ಗೆ ಮಾಹಿತಿ ಮಾಡಿಕೊಡಿ. ಯಾವ್ಯಾವ ಬೆಳೆಗಳಲ್ಲಿ ಯಾವ್ಯಾವ ತರದ ಈ ಒಂದು ಪರಿಸ್ಥಿತಿ ಇದೆ? ನಾನು ಪ್ರಮುಖವಾಗಿ ಕೃಷಿ ಬೆಳೆಗಳು ಅಂದ್ರೆ ತೋಟಗಾರಿಕೆ ಬೆಳೆಗಳನ್ನು ಹೊರತುಪಡಿಸಿ ನಿಮ್ಮೊಟ್ಟಿಗೆ ನಾನು ವಿಚಾರವನ್ನು ಮನಸೋದಕ್ಕೆ ಇಷ್ಟಪಡ್ತೀನಿ. ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ಭತ್ತ, ಜೋಳ, ರಾಗಿ, ಮುಸುಕಿನ ಜೋಳ, ತೊಗರಿ, ಕಡಲೆ, ಉದ್ದು, ಕಬ್ಬು, ಹೆಸರು, ಹಾಗೆ ಸೋಯಾ ಅವರೆ, ಸೂರ್ಯಕಾಂತಿ ಇಂಥ ಪ್ರಮುಖ ಒಂದು 13-14 ಬೆಳೆಗಳು ಪ್ರಮುಖ ಬೆಳೆಗಳನ್ನು ನಾವು ನೋಡ್ತೇವೆ. ಭತ್ತದಲ್ಲಿ ಬಹಳ ಮುಖ್ಯವಾಗಿ ಕಾಂಡ ಕೊರಕ ಹುಳ, ಕಂದುಜಿಗಿ ಹುಳು ಮತ್ತು ಗರಿ ಮಡಿಸುವ ಹುಳು ಇವು ಬಹಳ ಪ್ರಮುಖವಾದಂಥ ಕೀಟಗಳು. ಹಾಗೆಯೇ ರೋಗಗಳಿಗೆ ಬಂದಾಗ ದುಂಡಾಣು ಅಂಗಮಾರಿ ರೋಗ, ಕಂದು ಚುಕ್ಕೆ ರೋಗ, ಬೂದು ರೋಗ, ಬೆಂಕಿ ರೋಗ, ಕುತ್ತಿಗೆ ರೋಗ ಇವು ಪ್ರಮುಖವಾದಂಥ ರೋಗಗಳು. ಹಾಗೆಯೇ ನೆಕ್ಸ್ಟ್ ಮತ್ತೊಂದು ಪ್ರಮುಖ ಬೆಳೆ ಮುಸುಕಿನ ಜೋಳ ಇಡೀ ರಾಜ್ಯಾದ್ಯಂತ ವಿಶೇಷವಾಗಿ ಈ ವರ್ಷ ಅಲ್ಲಲ್ಲಿ ಹಾಸನ ಮತ್ತು ಮೈಸೂರು ಭಾಗದಲ್ಲಿ ಮುಸುಕಿನ ಜೋಳಕ್ಕೂ ಕೂಡ ಕೇದಿಗೆ ರೋಗ ಅಥವಾ ಬೂಜು ರೋಗ ನಮ್ಮಲ್ಲಿ ಕಂಡುಬಂತು. ಹಾಗೆ ತುಕ್ಕು ರೋಗ, ಎಲೆ ಅಂಗಮಾರಿ ರೋಗನೂ ಕೂಡ ಈ ಒಂದು ಮುಸುಕಿನ ಜೋಳದಲ್ಲಿ ಕಾಣಬಹುದು. ಹುಳುಗಳು ಬಂದಾಗ ಅಥವಾ ಕೀಟಗಳು ಬಂದಾಗ ಸೈನಿಕ ಹುಳು, ಕಾಂಡಕೊರಕ ಹುಳು, ತೆನೆ ಹುಳು ಮತ್ತು ಉಗ್ರಾಣ ಕೀಟಗಳನ್ನು ಕೂಡ ನಾವು ಈ ಮುಸುಕಿನ ಜೋಳದಲ್ಲಿ ಕಾಣಬಹುದಾಗಿದೆ. ಹಾಗೆ ತೊಗರಿ ಕೂಡ ಬಹಳ ಇನ್ನೊಂದು ಮತ್ತೊಂದು ಪ್ರಮುಖವಾದಂಥ ಬೆಳೆ. ಈ ತೊಗರಿನಲ್ಲಿ ಗೂಡು ಮಾರು ಹುಳು, ಕಾಯಿಕೊರಕ ಬಹಳ ಮುಖ್ಯವಾದಂಥ ಹುಳುಗಳು. ಹಾಗೆ ರೋಗಕ್ಕೆ ಬಂದರೆ ಸೊರಗು ರೋಗ, ಬಂಜೆ ರೋಗ ಮತ್ತು ಕಾಂಡಮತ್ಯ ರೋಗ ಅಂತ ಹೇಳ್ತೀವಿ. ಈ ಒಂದು ರೋಗಗಳನ್ನು ನಾವು ಗುರುತಿಸಬಹುದು. ಹಾಗೆ ಶೇಂಗಾ ಬೆಳೆ ಅಥವಾ ನೆಲಗಡಲೆ ಬೆಳೆನಲ್ಲಿ ಸುರುಳಿ ಪೂಚಿ ಮತ್ತು ರೋಗಕ್ಕೆ ಬಂದರೆ ಎಲೆ ಚುಕ್ಕೆ ರೋಗ ಪ್ರಮುಖವಾದಂಥ ರೋಗಗಳು. ಇನ್ನು ಇತರೆ ರೋಗಗಳು ಮತ್ತು ಕೀಟಗಳು ಕೂಡ ನಾವು ಅಲ್ಲಿ ಕಾಣಬಹುದು. ಹಾಗೆ ಸೋಯಾ ಅವರೇನು ಕೂಡ ಸುಮಾರು ಬೀದರು, ಬೆಳಗಾಮು, ಬಾಗಲಕೋಟೆ ಈ ಜಿಲ್ಲೆಯಲ್ಲಿ ಪ್ರಮುಖವಾದಂಥ ಬೆಳೆ. ಅದರಲ್ಲೂ ಕೂಡ ಇವತ್ತು ನಾವು ಕಾಯಿ ಕೊರಕ ಮತ್ತು ಕಂಬಳಿ ಹುಳು ಮತ್ತು ಎಲೆ ತಿನ್ನೋ ಹುಳು ಬಹಳ ಪ್ರಮುಖವಾಗಿ ಕಾಡುವಂಥ ಹುಳುಗಳು. ಹಾಗೆ ರೋಗಕ್ಕೆ ಬಂದರೆ ತುಕ್ಕು ರೋಗ, ಹಳದಿ ನಂಜು ರೋಗ ಮತ್ತು ಎಲೆ ಚುಕ್ಕ ರೋಗನ ನಾವು ಕಾಣಬಹುದಾಗಿದೆ. ಮತ್ತು ಇಲ್ಲಿ ರಾಜ್ಯದಾದ್ಯಂತ ವ್ಯಾಪರಿಸತಕ್ಕಂಥ ಬೆಳೆ ಅಂತಂದರೆ ಕಬ್ಬು. ಎಲ್ಲೆಲ್ಲಿ ನೀರಾವರಿ ಸೌಲಭ್ಯ ಇದೆಯೋ, ನಮ್ಮ ಕಾಲುವೆಯಲ್ಲಿ ನೀರು ಒದಗಿಸ್ತಕ್ಕಂಥ ಎಲ್ಲೆಲ್ಲಿ ಸೌಲತ್ತುಗಳಿದವೋ ಅಲ್ಲೆಲ್ಲವೂ ಕೂಡ ಕಬ್ಬಿನ ಪ್ರದೇಶವನ್ನು ಬಹಳ ಪ್ರದೇಶದಲ್ಲಿ ನಾವು ಕಾಣ್ತೇವೆ. ಕಬ್ಬಿನಲ್ಲಿ ಅನಾನಸ್ ರೋಗ, ಎಲೆ ಚುಕ್ಕೆ ರೋಗ, ಹಳದಿ ನಂಜು ರೋಗ ಮತ್ತು ಕಾಡಿಗೆ ರೋಗ ನಾವು ಇವತ್ತು ಪ್ರಮುಖವಾಗಿ ಕಾಣ್ತೇವೆ. ಹುಳುಗಳು ಅಥವಾ ಕೀಟಗಳಲ್ಲಿ ಆದಿ ಸುಳಿ ಕೊರೆಯುವ ಹುಳು ಮತ್ತು ನತ್ತಿ ಸುಳಿ ಕೊರಕ, ಬಿಳಿ ಉಣ್ಣೆ ಜೇನು, ಬಹಳ ಮುಖ್ಯವಾಗಿ ಗೊಣ್ಣೆ ಹುಳು ಬೇರು ಡ್ಯಾಮೇಜ್ ಮಾಡ್ತಕ್ಕಂಥ ಒಂದು ದೊಡ್ಡ ಸಮಸ್ಯೆ ಗೊಣ್ಣೆ ಹುಳು. ಹಾಗೆ ಗೆದ್ದಲು ಕೂಡ ನಾವು ಅಲ್ಲಲ್ಲಿ ಕಾಣಬಹುದು. ಇದಿಷ್ಟು ನಮ್ಮ ಪ್ರಮುಖವಾದಂಥ ಬೆಳೆಗಳು ಮತ್ತು ಅದಕ್ಕೆ ಬರ್ತಕ್ಕಂಥ ರೋಗ ಮತ್ತು ಕೀಟಗಳು. ಇನ್ನೊಂದು, ಈಗ ನಾವು ಸಮಗ್ರ ಪೀಡೆ ನಿರ್ವಹಣೆ ಮತ್ತು ಅದರ ಘಟಕಗಳ ಬಗ್ಗೆ ಮಾಹಿತಿ ಬೇಕಾಗುತ್ತೆ ನಮ್ಮ ರೈತರಿಗೆ ಅಂತಾರೆ, ಅದ್ರ ಬಗ್ಗೆ ಸ್ವಲ್ಪ ತಿಮ್ಮಪ್ಪಗೌಡ್ರೆ. ಇದು ಬಹಳ ಪ್ರಮುಖವಾದಂಥ ಅಂಶ. ಏನಂತಂದರೆ ಸಮಗ್ರ ಪೀಡೆ ನಿರ್ವಹಣೆ ಮತ್ತು ಅದರ ಘಟಕಗಳನ್ನು ಸರಿಯಾದ ರೀತಿಯಲ್ಲಿ ರೈತ ಅರ್ಥ ಮಾಡಿಕೊಂಡು ಅಳವಡಿಸ್ಕೊಳ್ಳೋದಾದರೆ ನಿಜವಾಗ್ಲೂ ಕೂಡ ಬಹಳ ಉತ್ತಮವಾದಂಥ ಬೆಳೆಗಳನ್ನು ಬೆಳೀಲಿಕ್ಕೆ ಸಾಧ್ಯ, ಮತ್ತು ಪೀಡೆ ಮತ್ತು ರೋಗಗಳನ್ನು ನಿಯಂತ್ರಣ ಮಾಡೋದು ಬಹಳ ಸುಲಭ. ಏನಾಗುತ್ತೆ, ಅವಶ್ಯಕತೆಗೆ ಅನುಗುಣವಾಗಿ ಪೀಡೆಗಳ ಬೆಳವಣಿಗೆಯ ವಿವಿಧ ಹಂತವನ್ನು ಅರ್ಥಕೊಂಡು ಅಂದರೆ ಅರ್ಥ ಮಾಡಿಕೊಂಡು ಆರ್ಥಿಕ ಹಾನಿಯ ಪ್ರಮಾಣ ಮಿತಿಗಿಂತ ಹೆಚ್ಚಾದಾಗ ಮಾತ್ರ ಅವನ್ನ ನಿಯಂತ್ರಿಸೋದಕ್ಕೆ ಎಲ್ಲ ಥರದ ನಿಯಂತ್ರಣ ಕ್ರಮಗಳನ್ನು ಸಂದರ್ಭಕ್ಕೆ ಅನುಸಾರವಾಗಿ ಅಳವಡಿಸ್ಕೊಂಡು ನಿಸರ್ಗದಲ್ಲಿರ್ತಕ್ಕಂಥ ಎಲ್ಲ ಕ್ರಿಯೆಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಪೀಡೆಗಳನ್ನು ಹತೋಟಿ ಮಾಡ್ತಕ್ಕಂಥದ್ದಕ್ಕೆ ನಾವು ಸಮಗ್ರ ಪೀಡೆ ನಿರ್ವಹಣೆ ಅಂತ ಕರಿತೇವೆ. ಇಲ್ಲಿ ಬಹಳ ಮುಖ್ಯವಾಗಿ ಈ ಸಮಗ್ರ ಪೀಡೆ ನಿರ್ವಹಣೆ ನಾಲ್ಕು ಅಂಶಗಳನ್ನು ನಾವು ನೋಡಬಹುದು. ಒಂದು ರೀತಿ ಮಾಡಬಹುದು, ನಾಲ್ಕು ರೀತಿ. ಮೊದಲನೇದು ಬೇಸಾಯ ಕ್ರಮ, ಎರಡನೇದು ಯಾಂತ್ರಿಕ ಕ್ರಮ, ಮೂರನೇದು ಜೈವಿಕ ಕ್ರಮ, ನಾಲ್ಕನೇದು ರಾಸಾಯನಿಕ ಕ್ರಮ. ನಾನು ಇದನ್ನ ಒತ್ತಿ ಒತ್ತಿ ಯಾಕೆ ಹೇಳೋದಕ್ಕೆ ಇಚ್ಛಪಡ್ತೀನಿ ಅಂತಂದ್ರೆ, ಮೊದಲ ಮೂರು ಆಯ್ಕೆಗಳು ಅಂದ್ರೆ ಬೇಸಾಯ ಕ್ರಮ, ಯಾಂತ್ರಿಕ ಕ್ರಮ, ಜೈವಿಕ ಕ್ರಮಗಳನ್ನ ನಾವು ಮೊದಲ ಆಯ್ಕೆಯಾಗಿ ರೈತ ಬಳಕೆ ಮಾಡಬೇಕಾಗುತ್ತೆ. ಕೊನೆಯ ಅಸ್ತ್ರವಾಗಿ ರಾಸಾಯನಿಕ ಬಳಕೆ ಮಾಡಬೇಕು. ನಾನು ಇದನ್ನು ಒಂದೊಂದಾಗೂ ಸ್ವಲ್ಪ ರೈತರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ನಾನು ಹೇಳಲಿಕ್ಕೆ ಇಚ್ಛಪಡ್ತೀನಿ. ಬೇಸಾಯ ಕ್ರಮಗಳಲ್ಲಿ ವಿಶೇಷವಾಗಿ ನೋಡಿ, ಯಾವುದೇ ಖರ್ಚು ವೆಚ್ಚ ಇಲ್ಲದೆ ಮಾಡ್ತಕ್ಕಂಥ ಕ್ರಮ ಇದು. ಮಾಗಿ ಉಳುಮೆ, ಪೀಡೆ ನಿರೋಧಕ ತಳಿಗಳನ್ನು ಆಯ್ಕೆ ಮಾಡ್ತಕ್ಕಂಥದ್ದು, ಹಾಗೆ ಯಾವ ಹಂಗಾಮಿಗೆ ಯಾವ ತಳಿ ಬೇಕು ಅನ್ನುವಂಥದ್ದು ಬಳಕೆ ಮಾಡೋದು, ಕಾಲಕ್ಕೆ ಸರಿಯಾಗಿ ಬಿತ್ತನೆ ಮಾಡ್ತಕ್ಕಂಥದ್ದು, ಹಾಗೆ ಬೆಳೆ ಮತ್ತು ಭೂಮಿಯ ಸ್ವಚ್ಛತೆಯನ್ನು ಕಾಪಾಡ್ತಕ್ಕಂಥದ್ದು. ಕೇವಲ ಸ್ವಚ್ಛತೆ ಒಂದರಿಂದ ತೋಟಗಾರಿಕೆ ಬೆಳೆಗಳಲ್ಲಿ ಬರ್ತಕ್ಕಂಥ ಹಲವಾರು ರೋಗ ಮತ್ತು ಕೀಟಗಳನ್ನು ನಾವು ನಿಯಂತ್ರಣ ಮಾಡಬಹುದು. ಮತ್ತೆ ಬೆಳೆ ಪರಿವರ್ತನೆಯನ್ನು ಅನುಸರಿಸ್ತಕ್ಕಂಥದ್ದು, ಹಾಗೆಯೇ ಪೋಷಕಾಂಶಗಳನ್ನು ಸರಿಯಾಗಿ ನಿರ್ವಹಣೆ ಮಾಡೋದು, ಇದಿಷ್ಟೂ ಕೂಡ ಬೇಸಾಯ ಕ್ರಮಗಳಲ್ಲಿ ಬರ್ತದೆ. ನಂತರದ ಕ್ರಮ ಅಂದರೆ ಯಾಂತ್ರಿಕ ಕ್ರಮ. ಇಲ್ಲಿ ಲಿಂಗಾಕರ್ಷಕ ಮತ್ತು ಮೋಹಕ ಬಲೆಗಳನ್ನು ಬಳಕೆ ಮಾಡ್ತಕ್ಕಂಥದ್ದು, ಬೆಳಕಿನ ದೀಪದ ಬಳಕೆಯನ್ನು ಮಾಡ್ತಕ್ಕಂಥದ್ದು, ಬೀಜೋಪಚಾರವನ್ನು ಮಾಡ್ತಕ್ಕಂಥದ್ದು, ಹ್ಯಾಂಡ್ ಪಿಕ್ಕಿಂಗ್ ಅಂದರೆ ಕೈನಿಂದ ಹುಳುಗಳನ್ನ ಆಯ್ದು ಸಾಯಿಸ್ತಕ್ಕಂಥ ಪದ್ಧತಿ, ಇವಿಷ್ಟು ಪದ್ಧತಿಗಳು ಬರ್ತವೆ. ನೆಕ್ಸ್ಟು ಜೈವಿಕ ಕ್ರಮಗಳು, ಇದರಲ್ಲಿ ಪರೋಪಜೀವಿಗಳು ಮತ್ತು ಪರಭಕ್ಷಕ ಜೀವಿಗಳನ್ನು ಬಳಕೆ ಮಾಡಿಕೊಂಡು ನಾವು ರೋಗ ಮತ್ತು ಕೀಟಗಳನ್ನು ನಿಯಂತ್ರಣ ಮಾಡತಕ್ಕಂಥ ಪದ್ಧತಿ. ವಿಶೇಷವಾಗಿ ಟ್ರೈಕೋಗ್ರಾಮ ಮತ್ತು ಗೋನಿಯೋಸಿಸ್ ಅಂತ ಬರ್ತದೆ, ಮತ್ತು ಗುಲ್ಗಂಜಿ ಹುಳು ನಮ್ಮ ಪ್ರಕೃತಿಯಲ್ಲಿ ನಿರಂತರವಾಗಿ ಕಾಣ್ತೇವೆ. ನಾವು ಔಷಧಿಯನ್ನೇ ನಾವು ಬಳಕೆ ಮಾಡಿಕೊಂಡು ಇಂತಹ ಪರೋಪಕಾರಿ ಜೀವಗಳನ್ನು ನಾವು ಹಾನಿ ಮಾಡಿ ಸಾಯಿಸ್ತಾ ಇದ್ದೇವೆ. ಅದನ್ನು ಉಳಿಸ್ಕೊಳ್ಬೇಕು. ನಮ್ಮ ಜಮೀನಲ್ಲಿರ್ತಕ್ಕಂಥ ಪರೋಪಕಾರಿ ಮತ್ತು ಪರಭಕ್ಷಕ ಕೀಟಗಳನ್ನು ಉಳಿಸ್ಕೊಂಡ್ರೆ ನಮ್ಮ ಬೆಳೆಗಳಿಗೆ ಕಾಡ್ತಕ್ಕಂಥ ಕೀಟಗಳನ್ನು ನಾವು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ಸೂಕ್ಷ್ಮ ಜೀವಾಣುಗಳನ್ನು ಬಳಕೆ ಮಾಡ್ತಕ್ಕಂಥದ್ದು, ಸೂಕ್ಷ್ಮ ಜೀವಿಗಳಲ್ಲಿ ಬಹಳ ಮುಖ್ಯವಾಗಿ ದುಂಡಾಣು, ಬ್ಯಾಸಿಲಸ್ ತುರಂಜಿಯನ್ಸಿಸ್ ಅಂದ್ರೆ ನಮ್ಮ ಇಲಾಖೆಗಳಲ್ಲಿ ಸಿಗ್ತದೆ ಇದು. ಹಾಗೇನೆ PSB ಅಂದ್ರೆ ಫಾಸ್ಫೇಟ್ ಸಾಲ್ಬ್ಲೈಸಿಂಗ್ ಬ್ಯಾಕ್ಟೀರಿಯಾ ಬಳಕೆ ಮಾಡ್ತಕ್ಕಂಥದ್ದು ಇರ್ಬೋದು, ನಂಜಾಣು ನ್ಯೂಕ್ಲಿಯರ್ ಪಾಲಿವುಡ್ NPV ಅಂತ ಕರಿತೇವೆ, ಇದನ್ನ ಬಳಕೆ ಮಾಡ್ತಕ್ಕಂಥದ್ದು, ಇಂಥನ್ನೆಲ್ಲ ಬಳಕೆ ಟ್ರೈಕೋಗ್ರಾಮ ಬಳಕೆ ಮಾಡಬಹುದು, ಟ್ರೈಕೋಡರ್ಮಾ ಬಳಕೆ ಮಾಡಬಹುದು. ಇವೆಲ್ಲವೂ ಕೂಡ ಬಹಳ ಸುಲಭವಾಗಿ ನಮ್ಮ ಪರಿಸರಕ್ಕೆ ಯಾವುದೇ ರೀತಿ ಹಾನಿಯನ್ನು ಮಾಡದಿರಾ ರೋಗಗಳನ್ನು ನಿಯಂತ್ರಣ ಮಾಡೋದಕ್ಕೆ ಬಳಕೆ ಮಾಡಬಹುದು. ಕೊನೆಯ ಅಸ್ತ್ರವಾಗಿ ರಾಸಾಯನಿಕಗಳು ಬಳಕೆ ಮಾಡಬೇಕು. ಇಲ್ಲಿ ಏನಪ್ಪ ಅಂತಂದ್ರೆ ಬಹಳ ಅರ್ಥ ಮಾಡ್ಕೊಳ್ಬೇಕು, ಪೀಠೆ ನಿರ್ವಹಣೆಯ ವಿವಿಧ ಕ್ರಮಗಳು ಮೇಲೆ ಹೇಳದಂತ ಮೂರು ಕ್ರಮಗಳನ್ನು ಮೀರಿದಂತ ಸಂದರ್ಭದಲ್ಲಿ ಅಂದ್ರೆ ಮೂರು ಬಾರಿ ನಾವು ಅವು ಮೂರನ್ನು ಬಳಸಿದಾಗ ಏನು ನಿಯಂತ್ರಣ ಬರಲಿಲ್ಲ ಅಂದಾಗ ಮತ್ತೆ ಆರ್ಥಿಕ ನಷ್ಟ ಆಗ್ತಾ ಇದೆ ಅನ್ನೋದನ್ನ ನಾವು ಅರ್ಥ ಮಾಡಿಕೊಂಡು ರೈತ ಆರ್ಥಿಕ ನಷ್ಟ ಆಗ್ತದೆ ಅಂದಾಗ ಮಾತ್ರ ಅತಿ ಕಡಿಮೆ ತೀಕ್ಷ್ಣತೆ ಇರುವಂತಹ ಅಂದ್ರೆ ವಿಷಕಾರಿ ಅಲ್ಲದಂತಹ ನಮ್ಮ ಪರಿಸರಕ್ಕೆ ಹಾನಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡದಿರಾ ಲಭ್ಯ ಇರತಕ್ಕಂತ ಪೀಡನಾಶಕಗಳನ್ನ ಅಥವಾ ಔಷಧಿಗಳನ್ನ ಬಳಕೆ ಮಾಡಬೇಕು. ವಿಶೇಷವಾಗಿ ನೀಮ್ ಸೀಡ್ ಎಕ್ಸ್ಟ್ರಾಕ್ಟ್ ಬಳಕೆ ಮಾಡಬಹುದು. ವಿಶೇಷವಾಗಿ ಕಹಿಬೇವು ಇದು ಬಹಳ ಪರಿಣಾಮಕಾರಿ ಕೆಲಸ ಮಾಡ್ತದೆ. ನಾನು ಇದನ್ನು ಕೂಡ ತಯಾರಿಕಾ ವಿಧಾನ ಮತ್ತೆ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ಸೂಕ್ಷ್ಮವಾಗಿ ಒಂದೆರಡು ನಿಮಿಷದಲ್ಲಿ ಹೇಳ್ತೇನೆ. ನೀಮ್ ಸೀಡ್ ಕರ್ನಲ್ ಎಕ್ಸ್ಟ್ರಾಕ್ಟ್ ಇದನ್ನ ಹೇಗೆ ತಯಾರು ಮಾಡಬೇಕಪ್ಪ ಅಂತಂದ್ರೆ ಉತ್ತಮ ಗುಣಮಟ್ಟದ ಒಂದು 5 KG ಬೀಜ ತಗೊಳ್ಳೋದು. ಆ 5 KGಯನ್ನ ನಾವು ಸಿಪ್ಪೆ ಬಿಡಿಸಿದ್ರೆ 4 KG ಸಿಗುತ್ತೆ, ಶುದ್ಧವಾದಂತ 4 KG. ಈ 4 KGನ ಚೆನ್ನಾಗಿ ಪುಟ್ಟಿ ಪುಡಿ ಮಾಡ್ಕೊಳ್ಬೇಕು. ಈ ಪುಡಿ ಮಾಡ್ಕೊಂಡ ಮೇಲೆ ಅದನ್ನ ಒಂದು ರಾತ್ರಿ ನೆನೆ ಹಾಕ್ಬೇಕು, 10 ಲೀಟರ್ ನೀರಿನಲ್ಲಿ ನೆನೆಸೋದು. ನೆನೆಸ್ಬಿಟ್ಟು ಇಡೀ ರಾತ್ರಿ ನೆನೆದಂತ ಈ ಒಂದು ಬೀಜವನ್ನ ಬೆಳಿಗ್ಗೆ ಸೋಸ್ಬೇಕು. ಮಸ್ತಿನ ಬಟ್ಟೆನಲ್ಲಿ 2 ಪದ್ರದ ಮಸ್ತಿನ ಬಟ್ಟೆ ಇಟ್ಕೊಂಡು ಸೋಸ್ಬಿಡೋದು. ಸೋಸ್ದಾಗ ಬಂದಂತ ದ್ರಾವಣವನ್ನ 100 ಲೀಟರ್ ಪ್ರಮಾಣಕ್ಕೆ ಹೇರಿಸ್ಕೊಳ್ಬೇಕು. ಆ 100 ಲೀಟರ್ ಪ್ರಮಾಣವನ್ನ ಏನ್ ಬರುತ್ತೆ ಒಂದು ಡ್ರಮ್ ನಲ್ಲಿ ಬಂದಿದ್ದ ಅವತ್ತೇ ಬಳಕೆ ಮಾಡಬೇಕು. ಈ 100 ಲೀಟರ್ ಸಿಂಪಡಣೆ ರೆಡಿ ಆಯ್ತು ನಿಮ್ಗೆ. ಇದು 4% ನಿಮ್ ಸೀಡ್ ಎಕ್ಸ್ಟ್ರಾಕ್ಟ್ ನಿಮ್ಗೆ ಸಿಕ್ತು. ಇದನ್ನ ಚೆನ್ನಾಗಿ ಸ್ಪ್ರೇ ಮಾಡಿದ್ರೆ ಬಹುತೇಕ ಎಲ್ಲಾ ರೀತಿಯ ಈ ಹುಳುಗಳನ್ನ ನಾವು ನಿಯಂತ್ರಣ ಮಾಡಲಿಕ್ಕೆ ತುಂಬಾ ಸುಲಭವಾಗಿ ಸಾಧ್ಯ ಆಗುತ್ತೆ. ಇನ್ನೊಂದು ಪರಭಕ್ಷಕ ಜೀವಿಗಳ ಬಗ್ಗೆ ಹೇಳಿ. ಅದೇ ನಾನೀಗ ಅದ್ರ ಬಗ್ಗೆನೇ ಹೇಳ್ತಾ ಇದ್ದೆ. ಪರಭಕ್ಷಕ ಅಂದ್ರೆ ಪ್ರಿಡೇಟರ್ಸ್ ಅಂತ ಕರಿತೀವಿ, ಹಾಗೇನೆ ಪರತಂತ್ರ ಅಂದ್ರೆ ಪ್ಯಾರಾಸೈಟ್ಸ್ ಅಂದ್ರೆ ಇನ್ನೊಂದು ಜೀವಿಯ ಮೇಲೆ ಬೆಳೆಯುವಂತ ಜೀವಿ. ಇವೆರಡೂ ಕೂಡ ಬಹಳ ಮುಖ್ಯವಾಗಿ ನಮ್ಮ ಕೃಷಿನಲ್ಲಿ ಸಹಾಯವನ್ನ ಮಾಡ್ತವೆ. ಪರಭಕ್ಷಕ ಜೀವಿಗಳಲ್ಲಿ ಏನ್ ಮಾಡ್ತಾವಪ್ಪ ಅಂತಂದ್ರೆ ಜೀವಿಗಳು ಇತರೆ ಕೀಟಗಳನ್ನು ಬಾಧಿಸುವ ಮೂಲಕ ನಮ್ಮ ಈ ಕೀಟಗಳನ್ನ ನಿಯಂತ್ರಣ ಮಾಡ್ತವೆ. ಉದಾಹರಣೆಗೆ ಲೇಡಿ ಬರ್ಡ್ ಬಿಟ್ಲ್ ನಿಮ್ಗೆ ಗೊತ್ತಿದೆ, ಲೇಡಿ ಬರ್ಡ್ ಬಿಟ್ಲ್, ಆಮೇಲೆ ಗ್ರೀನ್ ಲೀಫ್ ಲೇಡಿ ಬರ್ಡ್, ಆಮೇಲೆ ಲೇಸ್ ವಿಗ್ ಕಣಜ, ನಮ್ಮಲ್ಲಿ ಇಡೀ ವ್ಯಾಸ್ಪ್ಸ್ ಕಣಜಗಳು ಬೇಕಾದಷ್ಟು ವೆರೈಟೀಸ್ ಇದಾವೆ. ಇವು ಏನ್ ಮಾಡ್ತವೆ, ಇತರೆ ಶತ್ರು ಕೀಟಗಳನ್ನ ನಿರ್ನಾಮ ಮಾಡ್ತವೆ, ಅದನ್ನ ತಿಂದು ಬದುಕ್ತವೆ ಇವು. ಹಾಗಾಗಿ ಅಂತದನ್ನ ನಾವು ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಅದಕ್ಕೋಸ್ಕರನೇ ನಾನು ಹೇಳಿದ್ದು ಈ ಪೀಡೆ ನಿರ್ವಹಣೆಯಲ್ಲಿ ಈ ಔಷಧಿಗಳ ಸಿಂಪಡಣೆನ ಕೊನೆಯ ಅಸ್ತ್ರವಾಗಿ ಬಳಕೆ ಮಾಡಬೇಕು. ನಮ್ಮಲ್ಲಿರ್ತಕ್ಕಂಥ ಪರಭಕ್ಷಕ ಜೀವಿಗಳನ್ನು ನಾವು ಉಳಿಸ್ಕೊಳ್ಬೇಕಾಗುತ್ತೆ. ಹಾಗೆ ಪರತಂತ್ರ ಜೀವಿಗಳು ಅಂದ್ರೆ ಪ್ಯಾರಾಸೈಟ್ಸ್, ಇವೇನ್ ಮಾಡ್ತವೆ, ಪರತಂತ್ರಗಳು ಪೋಷಕ ಜೀವಿಗಳ ದೇಹದಲ್ಲಿ ವಾಸ ಮಾಡ್ತವೆ, ಅದ ಮೇಲೆ ಬೆಳೀತವೆ, ಹಾಗಾಗಿ ಅವನ್ ಸಾಯಿಸ್. ಉದಾಹರಣೆಗೆ ಟ್ರೈಕೋಡರ್ಮ ಇದೇನ್ ಮಾಡತ್ತಪ್ಪ ಅಂತಂದ್ರೆ ಇತರೆ ತತ್ತಿಗಳ ಮೇಲೆ ಅಥವಾ ಹುಳುಗಳ ಮೇಲೆ ಬೆಳೆದು ಅವನ್ನ ಹಾನಿ ಮಾಡ್ತವೆ, ಮತ್ತೆ ಇದ್ರ ವೃದ್ಧಿನೂ ಕೂಡ ಆಗುತ್ತೆ ಅಲ್ಲಿ. ಹಾಗಾಗಿ ನಾವು ಇಂತಹ ಪರತಂತ್ರ ಜೀವಿಗಳು ಮತ್ತೆ ಪರಭಕ್ಷಕ ಜೀವಿಗಳನ್ನ ನಮ್ಮ ಪರಿಸರದಲ್ಲಿ ಉಳಿಸುವಂತ ಕೆಲಸವನ್ನ ನಾವು ಮಾಡಬೇಕು. ಇನ್ನೊಂದು ಈಗ ಸುರಕ್ಷಿತ ಪೀಡನಾಶಕಗಳ ಬಳಕೆ ಅಥವಾ ಪೀಡನಾಶಕವನ್ನ ಯಾವ ರೀತಿ ಮತ್ತು ಯಾವಾಗ ಬಳಸಬೇಕು ಅನ್ನೋದು ಕೂಡ ಹೇಳಿ ಡಾಕ್ಟರ್ ಕೆಂಪೇಗೌಡ ಅವರೇ. ಇದು ಕೂಡ ಬಹಳ ಪ್ರಮುಖವಾದಂತಹ ಒಂದು ಪ್ರಶ್ನೆ ಆಗಿದೆ. ರೈತ ಬಾಂಧವರಿಗೆ ಬಹಳ ಮುಖ್ಯವಾಗಿ ಸುರಕ್ಷತೆ ಕ್ರಮವಾಗಿ ಪೀಡನಾಶಕಗಳನ್ನು ಹೇಗೆ ಬಳಕೆ ಮಾಡಬೇಕು ಅನ್ನೋದು ತಿಳ್ಕೊಳ್ಬೇಕಾಗ್ತದೆ. ಮೊದಲನೇದಾಗಿ ಪೀಡನಾಶಕಗಳನ್ನು ಬಳಸುವ ಮುನ್ನ ಲೇಬಲ್ ಓದಬೇಕು, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಲೇಬಲ್ ಏನಿದೆ ಅಂತ ಓದ್ಕೊಳ್ಬೇಕು. ಶಿಫಾರಸು ಮಾಡಿದ ಪೀಡನಾಶಕ ನಮ್ಮ ಜಮೀನಿಗೆ ಬಳಕೆ ಮಾಡ್ತಾ ಇದ್ದೀವಾ, ಶಿಫಾರಸು ಮಾಡಿದ ಪ್ರಮಾಣವನ್ನೇ ನಾವು ಬಳಕೆ ಮಾಡ್ತಾ ಇದೀವಾ, ಇದನ್ನ ಮೊದಲು ಖಾತ್ರಿಪಡಿಸಿಕೊಳ್ಬೇಕು. ನಂತರ ಒಟ್ಟಾಗುತ್ತೆ. ಹಾಗೇನೆ ನೆಕ್ಸ್ಟ್ ಇವು ಯಾವುದೇ ಕಾರಣಕ್ಕೂ ಇಂತಹ ಪೀಡನಾಶಕಗಳನ್ನ ವಾಸ ಸ್ಥಳದಿಂದ ದೂರ ಇಡಬೇಕು, ಮಕ್ಕಳ ಕೈಗೆಟಕೋ ರೀತಿಯಲ್ಲಿ ಇಡಲೇಬಾರದು. ಹಾಗೇನೆ ಪೀಡನಾಶಕ ಸಿಂಪಡಣೆ ಮಾಡುವಾಗ ರಕ್ಷಣಾತ್ಮಕ ಬಟ್ಟೆ, ವಿಶೇಷವಾಗಿ ಮುಖವಾಡ ಹಾಕೊಳ್ಬೇಕು, ಶೂಗಳು ಹಾಕೊಳ್ಬೇಕು, ಕೈಗವಸುಗಳನ್ನು ಹಾಕಬೇಕು. ಸಾಕಷ್ಟು ರೈತರು ಇದಕ್ಕೆ ಬಗ್ಗೆ ಬಹಳ ತಾತ್ಸಾರ ನಾನು ನೋಡಿದ್ದೇನೆ. ನಾನು ಕ್ಷೇತ್ರ ಮಟ್ಟದಲ್ಲಿ ಕೆಲಸ ಮಾಡಬೇಕಾದ್ರೂ ಇದನ್ನ ಬಹಳ ಬಹಳ ಗಮನಿಸಿದ್ದೇನೆ. 90% ಅಂತ ಹೇಳ್ಬೋದು, 100%-90% ರೈತರು ಈ ಸುರಕ್ಷಾ ಕ್ರಮಗಳನ್ನ ಅನುಸರಿಸೋದೇ ಇಲ್ಲ. ವಿಶೇಷವಾಗಿ ಮುಖದ ಮೇಲೆ ಅಣೆ ಬಹಳ ಸೆನ್ಸಿಟಿವ್, ನಿಮ್ಗೆ ನೋಡಬಹುದು, ನಮಗೆ ಶ್ರಮ ಪಟ್ಟಾಗ ಹೆಚ್ಚು ಬೆವರು ಬರುವಂತ ಪ್ರದೇಶ ಅಣೆ. ಯಾಕೆ ಅಣೆ ಅಂತಂದ್ರೆ ಅಣೆ ಅಷ್ಟು ಸೂಕ್ಷ್ಮವಾಗಿ ನಮ್ಮ ದೇಹದಲ್ಲಿ ರಚನೆ ಆಗಿರ್ತದೆ. ಅಲ್ಲಿ ನಾವು ಬಳಕೆ ಮಾಡ್ತಕ್ಕಂಥ ಔಷಧಿ ನಮ್ಮ ದೇಹವನ್ನು ನೇರವಾಗಿ ಪ್ರವೇಶ ಮಾಡತಕ್ಕಂಥ ಸಾಧ್ಯತೆ ಇರ್ತದೆ. ಅಣೆ, ಕೈಗಳು, ಬಾಯಿ, ಮೂಗು ಮತ್ತೆ ಕಾಲು ಇವು ಬಹಳ ಸೂಕ್ಷ್ಮ ಎಲ್ಲವನ್ನು ಕೂಡ ನಾವು ಮೊದಲು ಸಂರಕ್ಷಣೆ ಮಾಡ್ಕೊಳ್ಬೇಕು, ಆ ನಂತರ ಸಿಂಪರಣೆಗೆ ನಾವು ಕೈ ಹಾಕಬೇಕು. ಹಾಗೆ ಸಿಂಪರಣೆ ಮಾಡುವಾಗ ಯಾವುದೇ ರೀತಿಯ ಆಹಾರವನ್ನು ಸೇವನೆ ಮಾಡಬಾರ್ದು, ಮತ್ತೆ ಪಾನೀಯಗಳನ್ನು ಕಡ್ಡಾಯವಾಗಿ ಕುಡಿಬಾರ್ದು, ಟೀ ಇರ್ಬೋದು ಮತ್ತೆ ಯಾವುದನ್ನು ಕೂಡ. ಅದು ಒಂದು 2 ಗಂಟೆ ನೀವು 3 ಗಂಟೆ ಸ್ಪ್ರೇ ಮಾಡುವವರೆಗೂ ಯಾವುದೇ ಕಾರಣಕ್ಕೂ ಈ 2 ಊಟ ಮಾಡೋದಾಗಿರಲಿ ಪಾನೀಯಗಳನ್ನ ಸೇವನೆ ಮಾಡೋದು ನಿಷಿದ್ಧ. ಮಾಡುವಾಗ ಕಡ್ಡಾಯವಾಗಿ ಕೈ ತೊಳ್ಕೊಂಡು ಶುದ್ಧವಾಗಿ ಬೇರೆ ಪ್ರದೇಶದಲ್ಲಿ ಕೂತ್ಕೊಂಡು ಉಪಯೋಗಿಸ್ತಾ ಇರಬೇಕಾದ್ರೆ ನೀವು ಊಟ ಮಾಡಬಾರ್ದು, ಹೌದು ಸ್ವಚ್ಛ ಮಾಡ್ಕೊಳ್ಬೇಕು ನಾವು ಮಾಡಬೇಕಾದ್ರೆ. ಮತ್ತೆ ಬೆಳಿಗ್ಗೆ ಮತ್ತೆ ಸಂಜೆ ಸಮಯದಲ್ಲಿ ಗಾಳಿ ಕಡಿಮೆ ಇರುವಂತಹ ಸಂದರ್ಭದಲ್ಲಿ ಸಿಂಪರಣೆ ಮಾಡೋದು ಉಚಿತ. ಸಂದರ್ಭಕ್ಕನುಸಾರವಾಗಿ ನಾವು ಮಧ್ಯಾಹ್ನದಲ್ಲೂ ಮಾಡಬಹುದಿಲ್ಲ ಅಂತಲ್ಲ, ಆದ್ರೆ ವಾತಾವರಣವನ್ನು ನೋಡ್ಕೋಬೇಕು. ಪೀಡೆ ನಿರ್ವಹಣೆಯಲ್ಲಿ ಸಮಗ್ರ ಪೀಡೆ ಕ್ರಮಗಳನ್ನು ನಾನು ಈಗಾಗಲೇ ಹೇಳಿದೆ, ಸಮಗ್ರ ಪೀಡೆ ತತ್ವಗಳನ್ನು ನಾವು ಕಡ್ಡಾಯವಾಗಿ ಅನುಸರಿಸಬೇಕು. ಮತ್ತೆ ಜೈವಿಕ ಪೀಡೆ ನಾಶಕ ಮತ್ತು ಜೈವಿಕ ನಿಯಂತ್ರಣಗಳನ್ನ ಆದ್ಯತೆ ಮೇಲೆ ನಾವು ಬಳಕೆ ಮಾಡಬೇಕು. ಕೊನೆಯ ಅಸ್ತ್ರವಾಗಿ ರಾಸಾಯನಿಕ ಏನು ಕಡಿಮೆ ವಿಷಯುಕ್ತ ರಾಸಾಯನಿಕಗಳನ್ನ ಮಾತ್ರ ಕೊನೆಯ ಅಸ್ತ್ರವಾಗಿ ಬಳಕೆ ಮಾಡಬೇಕು. ಈ ಕೀಟನಾಶಕಗಳನ್ನು ಬಳಕೆ ಮಾಡಬೇಕಾದ್ರೆ ಕೇಂದ್ರೀಯ ಕೀಟನಾಶಕ ಮಂಡಳಿ ಮತ್ತೆ ನೋಂದಣಿ ಸಮಿತಿ ಶಿಫಾರಸು ಮಾಡಿರ್ತಕ್ಕಂಥ ತತ್ವಗಳ ಆಧಾರದ ಮೇಲೆ ಬಳಕೆ ಮಾಡಬೇಕು. ಹಾಗೇನೆ ಶಿಫಾರಸು ಮಾಡಿದ ಬೆಳೆಗಳಿಗೆ ಮಾತ್ರ ಶಿಫಾರಸು ಮಾಡಿದ ಪ್ರಮಾಣಕ್ಕೆ ತಕ್ಕಂತೆ ಸೂಕ್ತ ಬೆಳೆಯ ಬೆಳವಣಿಗೆ ಹಂತವನ್ನು ನೋಡಿಕೊಂಡು ಕೀಟನಾಶಕಗಳನ್ನು ಬಳಕೆ ಮಾಡಬೇಕು. ಇವಿಷ್ಟು ನಾವು ಈ ಸುರಕ್ಷಿತ ಕೀಟನಾಶಕಗಳಲ್ಲಿ ಬಳಕೆ ಇರ್ತಕ್ಕಂಥ ತತ್ವಗಳು ಇದನ್ನ ಅರ್ಥ ಮಾಡಿಕೊಂಡು ದಯವಿಟ್ಟು ರೈತ ಬಾಂಧವರು ಬಳಕೆ ಮಾಡಬೇಕು ಅಂತ. ಇನ್ನೊಂದು ಡಾಕ್ಟರ್ ಕೆಂಪೇಗೌಡ ಅವರೇ, ಈಗ ಸಂಚಾರಿ ಸಸ್ಯ ಆರೋಗ್ಯ ಚಿಕಿತ್ಸಾಲಯ ಉಂಟಲ್ಲ, ಅದ್ರ ಕಾರ್ಯವೈಖರಿ ಬಗ್ಗೆ ನಮ್ಮ ರೈತರಿಗೆ ಹೇಳಿ. ಹೇಗೆ ಅಂದ್ರೆ ಇದು ಇತ್ತೀಚೆಗೆ ಸಂಸಾರಿ ಸಸ್ಯ ಚಿಕಿತ್ಸಾಲಯಗಳನ್ನು ಕೃಷಿ ಇಲಾಖೆ ರಾಜ್ಯದಾದ್ಯಂತ ಎಲ್ಲ ತಾಲೂಕಿನಲ್ಲೂ ಕೂಡ ಪ್ರಾರಂಭ ಮಾಡಿದೆ. ಇಲ್ಲಿ ಸಂಚಾರಿ ಸಸ್ಯ ಆರೋಗ್ಯ ಚಿಕಿತ್ಸಾಲಯ ಅಂದ್ರೆ ಕೃಷಿ ಸಂಜೀವಿನಿ ಎನ್ನುವಂತ ಹೆಸರಿನಲ್ಲಿ ಇಡೀ ರಾಜ್ಯದಾದ್ಯಂತ ಸಂಚಾರ ಮಾಡುತ್ತೆ. ಇದೊಂದು ವ್ಯಾನ್, ಇದರಲ್ಲಿ ಕೃಷಿ ಮತ್ತು ಕೃಷಿಗೆ ಸಂಬಂಧಿತ ವಿವಿಧ ಹಂತದ ಅಭಿವೃದ್ಧಿಪಡಿಸಿದಂತಹ ವಿನೂತನ ತಾಂತ್ರಿಕತೆಗಳು ಮತ್ತೆ ಆವಿಷ್ಕಾರಗಳನ್ನು ರೈತರಿಗೆ ತಲುಪಿಸೋದಕ್ಕೆ, ಮತ್ತೆ ಆಕಸ್ಮಿಕವಾಗಿ ಏನಾದರೂ ರೋಗ ಕೀಟ ಮತ್ತೆ ಕಳೆಗಳ ನಿರ್ವಹಣೆ ಬಗ್ಗೆ, ಹಾಗೆಯೇ ಪೋಷಕಾಂಶಗಳ ನಿರ್ವಹಣೆ ಕೊರತೆ ಬಗ್ಗೆ, ಪೋಷಕಾಂಶಗಳ ಕೊರತೆ ಇರತಕ್ಕಂಥದ್ರ ಗುರುತಿಸಿ ರೈತರಿಗೆ ಅರಿವು ಮೂಡಿಸೋದು, ಅದರ ಅಂದ್ರೆ ಅವರ ಜಮೀನಿನಲ್ಲೇ ಅರಿವು ಮೂಡಿಸೋದಕ್ಕೆ ಈ ಸಂಸಾರಿ ಸಸ್ಯ ಚಿಕಿತ್ಸಾಲಯಗಳನ್ನು ನಾವು ಸ್ಥಾಪನೆ ಮಾಡಿದ್ದೇವೆ. ಇದರಲ್ಲಿ ವಿವಿಧ ಯೋಜನೆಗಳು ಕಾರ್ಯಕ್ರಮಗಳ ಪರಿಚಯ ಅದನ್ನು ಕೂಡ ನಮ್ಮ ಈ ಸಂಸಾರಿ ಸಸ್ಯ ಚಿಕಿತ್ಸಾಲಯ ಮೂಲಕ ನಾವು ರೈತರಿಗೆ ತಿಳಿಸೋದಕ್ಕೆ ತಲುಪೋದಕ್ಕೆ ಪ್ರಯತ್ನ ಮಾಡ್ತಿದ್ದೇವೆ. ಇದಲ್ಲದೆ ಮಣ್ಣು ಮಾದರಿಗಳನ್ನು ವಿಶ್ಲೇಷಣೆ ಮಾಡ್ತಕ್ಕಂಥದ್ದು ಮತ್ತೆ ರಸಗೊಬ್ಬರಗಳನ್ನು ತ್ವರಿತ ಪರೀಕ್ಷೆ ಮಾಡುವಂಥದ್ದು ಅಂದ್ರೆ ಕ್ವಿಕ್ ಫರ್ಟಿಲೈಸರ್ ಟೆಸ್ಟ್ ಅಂತ ಹೇಳ್ತೇವೆ, ಅದನ್ನು ಕೂಡ ಅಲ್ಲೇನೆ ರೈತರಿಗೆ ಏನಾದರೂ ಅನುಮಾನ ಬಂದರೆ ಪರೀಕ್ಷೆ ಮಾಡಿ ಮಾಹಿತಿಯನ್ನು ಕೊಡಲಿಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ಈ ಸಂಸಾರಿ ಸಸ್ಯಗಳನ್ನ ನಾವು ಇವತ್ತು ಬಳಕೆ ಮಾಡ್ತಾ ಇದ್ದೇವೆ. ಇನ್ನೊಂದು, ಈಗ ಈ ಇ ಸ್ಯಾಪ್ ತಂತ್ರಾಂಶದ ಬಗ್ಗೆ ಸ್ವಲ್ಪ ಮಾಹಿತಿ ನಮ್ಮ ರೈತರಿಗೆ ಬೇಕಾಗುತ್ತೆ ಅನಿಸ್ತದೆ. ಇದು ಕಳೆದ 2 ವರ್ಷಗಳಿಂದ ಇ ಸ್ಯಾಪ್ ತಂತ್ರಾಂಶ ಅಂತ ಹೇಳಿ ನಾವು ಇಡೀ ರಾಜ್ಯದಂತ ಹೇಳ್ತೇವೆ. ಅಂದ್ರೆ ರೈತರಿಗೆ ಅರ್ಥ ಆಗೋ ರೀತಿ ಹೇಳೋದಾದ್ರೆ ಬೆಳೆಗಳಲ್ಲಿ ಕಂಡುಬರುವ ಕೀಟ ಮತ್ತೆ ರೋಗ ಬಾಧೆ ಹಾಗೇನೆ ಪೋಷಕಾಂಶಗಳ ಕೊರತೆ ಇದನ್ನ ಸರಿಯಾಗಿ ನಿಖರವಾಗಿ ಗುರುತಿಸಿ ಪೀಡೆ ಬಾಧೆಯ ತೀವ್ರತೆಗೆ ಅನುಗುಣವಾಗಿ ನಿರ್ವಹಣಾ ಕ್ರಮಗಳನ್ನ ತಲುಪಿಸೋದಕ್ಕೆ ನಮ್ಮ ರಾಯಚೂರು ಕೃಷಿ ವಿಶ್ವವಿದ್ಯಾನಿಲಯ ಆವಿಷ್ಕಾರ ಪಡಿಸಿರ್ತಕ್ಕಂಥ ವಿನೂತನ ತಂತ್ರಜ್ಞಾನ. ಇದೊಂದು ಸಾಫ್ಟ್ವೇರ್, ಇದು ರಾಜ್ಯದಾದ್ಯಂತ ಇಲಾಖೆಯ ಮೂಲಕ ನಾವು ಇವತ್ತು ಅಳವಡಿಸಿಕೊಂಡಿದ್ದೇವೆ. ಪ್ರಸ್ತುತ ರಾಜ್ಯದಲ್ಲಿ ಸಾಮಾನ್ಯವಾಗಿ ಹೆಚ್ಚಿನ ಪ್ರದೇಶದಲ್ಲಿ ಬೆಳೀತಕ್ಕಂಥ ಒಟ್ಟು 52 ಕೃಷಿ ಮತ್ತು ತೋಟಗಾರಿಕೆ ಎರಡೂ ಸೇರಿ 52 ಬೆಳೆಗಳ ರೋಗ ಮತ್ತು ಕೀಟಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿಗೆ ಹಾಗೆ ಪೋಷಕಾಂಶಗಳ ಕೊರತೆಯನ್ನು ಗುರುತಿಸಿ ಅಲ್ಲೇನೆ ಪರಿಹಾರ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಇದರಲ್ಲಿ ಇಸ್ಯಾಪ್ ಅಂತಂದ್ರೆ ಆ ರೈತರು ಅವರೇ ಏನು ಅಳವಡಿಸ್ಕೊಳ್ಬೇಕಾಗಿಲ್ಲ, ನಮ್ಮ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಹೇಳಿದ್ರೆ ಅವರು ನೇರವಾಗಿ ಅವ್ರ ಜಮೀನಿಗೆ ಹೋಗ್ತಾರೆ, ಅಲ್ಲೇ ಅದೊಂದು ಫೋಟೋ ತೆಗೆದು ಅಪ್ಲೋಡ್ ಮಾಡ್ತಾರೆ. ಇದರಲ್ಲಿ ಏನಪ್ಪ, ನೃತ ವಿಜ್ಞಾನಿಗಳ ಸಹಯೋಗದೊಂದಿಗೆ ಇದನ್ನು ಅಭಿವೃದ್ಧಿಪಡಿಸಿರೋದ್ರಿಂದ ಹಾಗೆ ರಾಜ್ಯದ ಎಲ್ಲ ಕೃಷಿ ವಿಜ್ಞಾನ ಕೇಂದ್ರಗಳು ಮತ್ತೆ ಕೃಷಿ ವಿಶ್ವವಿದ್ಯಾನಿಲಯದ ಆಯ್ದ ವಿಜ್ಞಾನಿಗಳು ಇದ್ರ ಜೊತೆ ಸೇರ್ಕೊಂಡಿರೋದ್ರಿಂದ ಆಗಿದ್ದಾಗೆ ಅಗತ್ಯ ಮಾರ್ಪಾಡುಗಳನ್ನು ಮಾಡಿ ಪೀಡೆಯನ್ನು ಗುರುತಿಸೋದು ಮತ್ತೆ ಕೈಗೊಳ್ಳಬೇಕಾದ ನಿರ್ವಹಣಾ ಕ್ರಮಗಳನ್ನ ನಿಖರವಾಗಿ ಮಾಹಿತಿಯಿಂದ ರೈತರಿಗೆ ಅವರ ಮೊಬೈಲ್ಗೂ ಕೂಡ ಇದನ್ನ ಮಾಹಿತಿ ಕೊಡ್ತವೆ. ಅಂದ್ರೆ ಯಾವುದೇ ಒಂದು ಕಠಿಣವಾದ ಒಂದು ಕೀಟಗಳು ಬಂದಿದ್ದಾವೆ, ರೋಗಗಳು ಬಂದಿದೆ, ಹೌದು, ಅದಕ್ಕೆ ಅವರು ಹೊಸ ಆವಿಷ್ಕಾರ ಮಾಡಿದ ಪದ್ಧತಿಯಲ್ಲಿ ಮೊಬೈಲ್ ಮುಖಾಂತರ ಅಲ್ಲಿ ನಮ್ಮ ಕೃಷಿ ಅಧಿಕಾರಿಗಳು ಅಥವಾ ನುರಿತ ತಜ್ಞರು ಅಲ್ಲಿಗೆ ಹೋಗ್ತಾರೆ ಅವ್ರ ಜಮೀನಿಗೆ, ಅಲ್ಲೇ ಫೋಟೋ ತೆಗೆದು ಫೋಟೋ ತೆಗೆದ ತಕ್ಷಣ ಅದು ನಮ್ಮ ಇಸ್ಯಾಪ್ನಲ್ಲಿ ವಿಜ್ಞಾನಿಗಳಿಗೆ ಹೋಗುತ್ತೆ. ವಿಜ್ಞಾನಿಗಳು ಅದರಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರವನ್ನ ಇನ್ಸ್ಟೆಂಟೇನಿಯಸ್ ಆಗಿ ಗುರುತಿಸಿ ಈಗಾಗಲೇ 52 ಬೆಳೆಗಳಿಗೆ ಬರ್ತಕ್ಕಂಥ ರೋಗ ಮತ್ತು ಕೀಟಗಳಿಗೆ ಇರ್ತಕ್ಕಂಥ ಮಾಹಿತಿಯನ್ನು ಅದರಲ್ಲಿ ಸಮ್ಮೇಳನ ಮಾಡಿದ್ದಾರೆ, ಅದು ಅವರಿಗೆ ಮಾಹಿತಿ ಬರ್ತದೆ. ಇದರಲ್ಲಿ ಏನಪ್ಪ ಅಂತಂದ್ರೆ ಈ ತಂತ್ರಾಂಶದ ಬಳಕೆಯನ್ನು ತಾಂತ್ರಿಕವಾಗಿ ವಿದ್ಯಾರ್ಹತೆ ಹೊಂದಿರುವ ಸಿಬ್ಬಂದಿಗಳೇ ಬಳಕೆ ಮಾಡ್ತಾರೆ, ಇದು ಬಹಳ ವಿಶೇಷ. ಪೀಡೆಗಳನ್ನು ನಿಖರವಾಗಿ ಗುರುತಿಸ್ತಾರೆ, ಹಾಗೆ ಅದರ ತೀವ್ರತೆಯನ್ನು ಗುರುತಿಸಿ ನಿರ್ವಹಣಾ ಕ್ರಮಗಳ ಸಲಹೆಯನ್ನ ರೈತರಿಗೆ ತುಂಬಾ ಸುಲಭವಾದ ಮಾರ್ಗದಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಏನಪ್ಪ ಅಂದ್ರೆ ಮತ್ತೆ ಸಮಯೋಚಿತ ಅಂದ್ರೆ ಟೈಮ್ಲಿ ಮಾಹಿತಿ ಸಿಗುತ್ತೆ, ಹಾಗೆ ಹೆಚ್ಚು ಪರಿಣಾಮಕಾರಿಯಾದಂತಹ ಪೀಡೆ ನಿರ್ವಹಣೆ ಕ್ರಮಗಳನ್ನು ಅವರಿಗೆ ತಲುಪೋದಕ್ಕೆ ಸಹಕಾರಿಯಾಗಿದೆ. ಆದ್ದರಿಂದ ಈ ಅನಗತ್ಯ ಪೀಡನಾಶಕಗಳ ಬಳಕೆಗೆ ಬಹಳ ಕಡಿವಾಣ ಹಾಕೋದಕ್ಕೆ ಇದರಿಂದ ಸಾಧ್ಯ ಆಗುತ್ತೆ. ಇದರ ಜೊತೆಗೆ ಸುರಕ್ಷಿತವಾಗಿ ನಮ್ಮ ಸಂರಕ್ಷಣಾ ಪದ್ಧತಿಯನ್ನು ನಾವು ಬಳಕೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಆಗುತ್ತೆ, ಮತ್ತೆ ಹಾನಿಯ ಪ್ರಮಾಣವನ್ನು ಗಣನೀಯವಾಗಿ ತಪ್ಪಿಸೋದಕ್ಕೆ ಇದು ಸಹಕಾರಿಯಾಗಿದೆ. ಇದು ನಿಜವಾಗ್ಲೂ ಒಳ್ಳೆಯ ಒಂದು ತಂತ್ರಾಂಶ, ಇದನ್ನ ಎಲ್ಲರೂ ಕೂಡ ಬಳಕೆ ಮಾಡುತ್ತೆ. ಈಗ ಈ ಸ್ಯಾಪ್ ಅಂದ್ರೆ ನಾವು ಅವ್ರು ಬಂದಾಗೆ ನಾವು ಇದ್ರ ಬಗ್ಗೆ ಮಾಹಿತಿ ತುಂಬಿ, ಅವರೇನು ಮಾಡಬೇಕಾಗಿಲ್ಲ. ರೋಗ ಅಥವಾ ಕೀಟ ಬಂತು ಅಂದ್ರೆ ಈಗ ಎಲ್ಲರಿಗೂ ಕೂಡ ಕೃಷಿ ಇಲಾಖೆ ಅಥವಾ ತೋಟಗಾರಿಕಾ ಇಲಾಖಾ ಅಧಿಕಾರಿಗಳ ಫೋನ್ ನಂಬರ್ಸ್ ಇದೆ, ಅವ್ರಿಗೊಂದು ಫೋನ್ ಮಾಡಿ ಹೇಳಿದ್ರೆ ನಮ್ಮ ಅಧಿಕಾರಿಗಳು ಅವ್ರ ಜಮೀನ್ಗೆ ಹೋಗ್ತಾರೆ ವಿತ್ ಮೊಬೈಲ್ ಹೋಗ್ತಾರೆ. ನಮ್ಮ ಮೊಬೈಲ್ ಅಲ್ಲಿ ಅವರು ಇನ್ಸ್ಟಾಲ್ ಆಗಿರುತ್ತೆ ನಮ್ಮ ಈ ಒಂದು ತಂತ್ರಾಂಶ, ಅವ್ರ ಫೋಟೋ ತೆಗೆದು ರೋಗ ಮತ್ತೆ ಕೀಟ ಏನಿದೆಯೋ ಅದನ್ನ ಅವ್ರಿಗೆ ಕಳ್ಸಿಕೊಡ್ತಾರೆ. ಅದೇ ಮೊಬೈಲ್ ಅಲ್ಲಿ ಮತ್ತೆ ರಿಪ್ಲೈ ಬರ್ತದೆ, ಅಲ್ಲೇ ತೋರಿಸ್ತಾರೆ ಅವ್ರಿಗೆ. ಮತ್ತೆ ಈ ಯಾರು ರೈತಿದ್ದಾರೆ ಅವ್ರ ಮೊಬೈಲ್ಗೂ ಕೂಡ ಈ ಕ್ರಾಪ್ ಕ್ಯೂರ್ ಅಂತೇಳಿ ಇನ್ನೊಂದು ಆಪ್ ಇದೆ, ಅವರು ಡೌನ್ಲೋಡ್ ಮಾಡ್ಕೊಂಡ್ರೆ ಅವ್ರಿಗೆ ಮೊಬೈಲ್ ಮುಖಾಂತರನೆ ಡೌನ್ಲೋಡ್ ಆಗುತ್ತೆ, ಅವ್ರಿಗೆ ಏನ್ ಬೇಕಾಗಿರ್ತಕ್ಕಂಥ ಎಲ್ಲ ಮಾಹಿತಿ ಕೂಡ ಅವ್ರಿಗೆ ಡೌನ್ಲೋಡ್ ಆಗುತ್ತೆ. ಇದಿಷ್ಟು ಈ ಸಾಪ್ ತಂತ್ರಾಂಶದ ಬಳಕೆ ಕುರಿತು ನಾನು ರೈತರಿಗೆ ಹೇಳೋದಕ್ಕೆ ಇಚ್ಛೆ ಪಡುವಂಥದ್ದು. ಆಯ್ತು ಡಾಕ್ಟರ್ ಕೆಂಪೇಗೌಡ ಅವರೇ, ಆಕಾಶವಾಣಿ ಬೆಂಗಳೂರಿಗೆ ಬಂದು ಪ್ರಸ್ತುತ ನಮ್ಮ ರೈತ ಬಾಂಧವರಿಗೆ ರಾಜ್ಯ ಸರ್ಕಾರದ ವತಿಯಿಂದ ಸಸ್ಯ ಸಂರಕ್ಷಣೆ ಯೋಜನೆ ಅಡಿ ರೈತರಿಗೆ ನೀಡುತ್ತಿರುವಂತಹ ಸೌಲಭ್ಯ ಯಾವ್ಯಾವುದು ಇದಾವೆ ಈ ಎಲ್ಲ ಕುರಿತು ನಮ್ಮ ರೈತರಿಗೆ ಅತಿ ಮಹತ್ವವಾದ ಮಾಹಿತಿಯನ್ನು ಒದಗಿಸಿದ್ದೀರಿ. ಕೆಲವು ರೈತರು ಇರ್ತಾರೆ ಡಾಕ್ಟರ್ ಕೆಂಪೇಗೌಡರ ಜೊತೆಗೆ ಮಾತಾಡಬೇಕಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ಕೊಡ್ತೀರಾ? ಖಂಡಿತವಾಗ್ಲೂ ಕೂಡ, ಯಾವಾಗ ಬೇಕಾದರೂ ನನ್ನ ಸಂಪರ್ಕ ನಂಬರ್ಗೆ ಸಂಪರ್ಕ ಮಾಡಬಹುದು. ನನ್ನ ಸಂಚಾರಿ ದೂರವಾಣಿ ಸಂಖ್ಯೆಯನ್ನು ತಾವೆಲ್ಲರೂ ಕೂಡ ಬರ್ಕೊಳ್ಬಹುದು, 8227929833. ಮತ್ತೊಮ್ಮೆ ಹೇಳ್ತೇನೆ, 8227929833. ಯಾರಾದರೂ ಕೂಡ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ನನ್ನನ್ನು ಸಂಪರ್ಕ ಮಾಡಬಹುದು, ಅಥವಾ ಇಡೀ ರಾಜ್ಯದಾದ್ಯಂತ ಇರತಕ್ಕಂಥ ರೈತ ಸಂಪರ್ಕ ಕೇಂದ್ರದ ನಂಬರ್ಗಳು ಈಗಾಗಲೇ ಪ್ರಚಲಿತದಲ್ಲಿದ್ದಾವೆ. ತಾಲೂಕಾ ಸಹಾಯಕ ಕೃಷಿ ಉದ್ದೇಶಕರಿದ್ದಾರೆ, ಜಂಟಿ ಕೃಷಿ ಉದ್ದೇಶಕ ಕಚೇರಿ ಇದೆ, ಹಾಗೆ ತೋಟಗಾರಿಕಾ ಇಲಾಖಾ ಅಧಿಕಾರಿಗಳನ್ನು ಕೂಡ ಸಂಪರ್ಕ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬಹುದಾಗಿರುತ್ತದೆ. ಡಾಕ್ಟರ್ ಕೆಂಪೇಗೌಡ ಅವರೇ, ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ಎಲ್ಲ ರೈತ ಬಂಧುಗಳಿಗೂ ನಮಸ್ಕಾರ. ಸಸ್ಯ ಸಂರಕ್ಷಣಾ ಯೋಜನೆಯಡಿ ರೈತರಿಗೆ ನೀಡುತ್ತಿರುವ ಸೌಲಭ್ಯಗಳು ಈ ಕುರಿತು ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಕೆಂಪೇಗೌಡ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಈ ಸಂದರ್ಶಿಸಿದವರು ತಿಮ್ಮಪ್ಪ ಎಚ್ ಗೌಡ. ರೈತ ಬಾಂಧವರೇ, ಇನ್ನೀಗ ಕೃಷಿ ರಂಗದಲ್ಲಿ ತಿಪಟೂರು ತಾಲೂಕು ಅರಳುಗುಪ್ಪೆಯ ತಿಮ್ಮಮ್ಮ ಹಾಗೂ ಸಂಗಡಿಗರಿಂದ ಸೋಬಾನೆ ಪದಗಳನ್ನು ಆಲಿಸೋಣ. ಜನ ಜನ ಕಾದೇವೆಯಲೆಯ ಮೇಲೆ ರಾಯ ಪಾಂಡವರಲ್ಲ ಪಾಂಡವರೆಲ್ಲ ನಗೋತಾರಲ್ಲೇ ತಾನಡಿಯೇ ಪರಬ್ರಹ್ಮಾನಂದ ತಿಳಿಯಬೇಕೋ ಶೋಭಾನವೇ ಪರಬ್ರಹ್ಮಾನಂದ ತಿಳಿಯಬೇಕೋ ಶೋಭಾನವೇ ಆನಂದ ತಿಳಿಯಬೇಕೋ ಶೋಭಾನವೇ ಪರಬ್ರಹ್ಮಾನಂದ ತಿಳಿಯಬೇಕೋ ಶೋಭಾನವೇ ಮಾಡಿದಕ್ಕೆ ಬಗ್ಗಾಡಿ ಆಸಿಯ ಬಾರಿಯೋನೇ ಶೋಭಾನವೇ ಬಗ್ಗಾಡಿ ಆಸಿಯ ಬಾರಿಯೋನೇ ಶೋಭಾನವೇ ಆಸಿಯ ಬಾರಿಯೋನೇ ಶೋಭಾನವೇ ಬಗ್ಗಾಡಿ ಆಸಿಯ ಬಾರಿಯೋನೇ ಶೋಭಾನವೇ ಒಂಗರು ಬಂದವೇ ಓಡಿಗೇರಿ ಶೋಭಾನವೇ ಒಂಗರು ಬಂದವೇ ಓಡಿಗೇರಿ ಶೋಭಾನವೇ ಬಂದವೇ ಓಡಿಗೇರಿ ಶೋಭಾನವೇ ಒಂಗರು ಬಂದವೇ ಓಡಿಗೇರಿ ಶೋಭಾನವೇ ಹುಟ್ಟಿದಕ್ಕೆಯ ಕೊಕ್ಕೆಲಿಟ್ಟು ಕುಂತಾಡಿ ಆಸೆಯ ಬಾರಿಯೋನೇ ಶೋಭಾನವೇ ಕುಂತಾಡಿ ಆಸೆಯ ಬಾರಿಯೋನೇ ಶೋಭಾನವೇ ತಾಡಿ ಆಸೆಯ ಬಾರಿಯೋನೇ ಶೋಭಾನವೇ ಕುಂತಾಡಿ ಆಸೆಯ ಬಾರಿಯೋನೇ ಶೋಭಾನವೇ ಜೋತರು ಬಂದವೇ ಓಡಿಗೇರಿ ಶೋಭಾನವೇ ಜೋತರು ಬಂದವೇ ಓಡಿಗೇರಿ ಶೋಭಾನವೇ ಓಡಿಗೇರಿ ಶೋಭಾನವೇ ಜೋತರು ಬಂದವೇ ಓಡಿಗೇರಿ ಶೋಭಾನವೇ ಕೆ ಆಸಿಯ ಸಣ್ಣಣ್ಣ ಬರುದಾನೆ ಶೋಭಾ ಸಣ್ಣ ಬಾವುಲಿಯ ಕಿವಿಯೋನೇ ಶೋಭಾನವೇ ಸಣ್ಣ ಬಾವುಲಿಯ ಕಿವಿಯೋನೇ ಶೋಭಾನವೇ ಸಣ್ಣ ಬಾವುಲಿಯ ಕಿವಿಯೋನೇ ಶೋಭಾನವೇ ಸಣ್ಣ ಬಾವುಲಿಯ ಕಿವಿಯೋನೇ ಶೋಭಾನವೇ ಸಣ್ಣ ಬಾವುಲಿಯ ಕಿವಿಯೋನೇ ಅಣ್ಣಯ್ಯ ಶೋಭಾನವೇ ಸಣದಾಗಿ ಬರೆಯೋ ಆಸೆಗಳ ಶೋಭಾನವೇ ಸಣದಾಗಿ ಬರೆಯೋ ಆಸೆಗಳ ಸಣದಾಗಿ ಬರೆಯೋ ಆಸೆಗಳ ಶೋಭಾನವೇ ಸಣದಾಗಿ ಬರೆಯೋ ಆಸೆಗಳ ಶೋಭಾನವೇ ದೊಡ್ಡಕ್ಕೆ ಆಸೆಯ ದೊಡ್ಡಣ್ಣ ಬರೋದಾನೆ ಶೋಭಾನವೇ ದೊಡ್ಡ ಬಾವುಲಿಯ ಕಿವಿಯೋನೇ ಶೋಭಾನವೇ ದೊಡ್ಡ ಬಾವುಲಿಯ ಕಿವಿಯೋನೇ ಶೋಭಾನವೇ ಬಾವುಲಿಯ ಕಿವಿಯೋನೇ ಶೋಭಾನವೇ ದೊಡ್ಡ ಬಾವುಲಿಯ ಕಿವಿಯೋನೇ ಶೋಭಾನವೇ ದೊಡ್ಡ ಬಾವುಲಿಯ ಕಿವಿಯೋನೇ ಅಣ್ಣಯ್ಯ ಶೋಭಾನವೇ ದೊಡ್ಡದಾಗಿ ಬರೆಯೋ ಆಸೆಗಳ ಶೋಭಾನವೇ ದೊಡ್ಡದಾಗಿ ಬರೆಯೋ ಆಸೆಗಳ ಶೋಭಾನವೇ ಬರೆಯೋ ಆಸೆಗಳ ಶೋಭಾನ ಮನವೇ ದೊಡದಾಗೆ ಬರೆಯೋ ಆಸೆಗಳ ಶೋಭಾನವೇ ಆಸಿಯಾಲೇ ಸಣ್ಣ ಬರೋದಾನೆ ಶೋಭಾನವೇ ದಶಿವಾಳ ದೋವಾ ಕ್ವಾರದಂಗೆ ಶೋಭಾನವೇ ದಶವಾಳ ದೋವಾ ಕ್ವಾರದಂಗೆ ಶೋಭಾನವೇ ದಶಿವಾಳ ದೋವಾ ಕ್ವಾರದಂಗೆ ಶೋಭಾನವೇ ದಶವಾಳ ಮಲೆಗೋವನ್ಯಾರೆ ಬಾರದರು ಶೋಭಾನವೇ ಮಲೆಗೋವನ್ಯಾರ ಬಾರದರು ಶೋಭಾನವೇವನ್ಯಾರೆ ಬಾರದರು ಶೋಭಾನವೇ ಮಲೆಗೋವನ್ಯಾರೆ ಬಾರದರು ಶೋಭಾನಕ್ಕೆ ಹಸಿಯ ಬಲ್ಲಣ್ಣ ಬರೋದಾನೆ ಶೋಭಾ ಬೆಲ್ಲದ ಚಗಳ ಕ್ವಾರದಂಗೆ ಶೋಭಾನವೇ ಬೆಲ್ಲದ ಚಗಳ ಕ್ವಾರದಂಗೆ ಶೋಭಾನವೇ ಬೆಲ್ಲದ ಚಗಳ ಕ್ವಾರದಂಗೆ ಶೋಭಾನವೇ ಬೆಲ್ಲದ ಚಗಳ ಕ್ವಾರದಂಗೆ ಶೋಭಾನವೇ ಬೆಲ್ಲದ ಚಗಳ ಕ್ವಾರದಂಗೆ ಹಸಿಯ ಮೇಲೆ ಶೋಭಾನವೇ ಬಾಸಿಂಗನ್ಯಾರೆ ಬಾರದರು ಶೋಭಾನವೇ ಬಾಸಿಂಗನ್ಯಾರೆ ಬಾರದರು ಶೋಭಾನವೇ ಬಾಸಿಂಗನ್ಯಾರೆ ಬಾರದರು ಶೋಭಾನವೇ ಬಾಸಿಂಗನ್ಯಾರೆ ಬಾರದರು ಶೋಭಾನವೇ ಒಂದು ಬರಿ ಅಂದರೆ ಒಂಬತ್ತ ಬರೋದಾನೆ ಶೋಭಾನವೇ ಒಂಬತ್ತರ ನಡುವೆ ಕ್ವಾಣ ನೋಡಿ ಶೋಭಾನವೇ ಒಂಬತ್ತರ ನಡುವೆ ಕ್ವಾಣ ನೋಡಿ ಶೋಭಾನವೇ ಒಂಬತ್ತರ ನಡುವೆ ಕ್ವಾಣ ನೋಡಿ ಶೋಭಾನವೇ ಒಂಬತ್ತರ ನಡುವೆ ಕ್ವಾಣ ನೋಡಿ ಶೋಭಾನವೇ ಒಂಬತ್ತರ ನಡುವೆ ಕ್ವಾಣ ನೋಡಿ ಪಾಂಡವರ ಶೋಭಾನವೇ ಶಿಂಬೆಯ ಸೆರಗ ಬಾರದಾರೆ ಶೋಭಾನವೇ ಶಿಂಬೆಯ ಸೆರಗ ಬಾರದಾರೆ ಶಿಂಬೆಯ ಸೆರಗ ಬಾರದಾರೆ ಶೋಭಾನವೇ ಶಿಂಬೆಯ ಸೆರಗ ಬಾರದಾರೆ ಶೋಭಾನವೇ ನಾಲ್ಕು ಬರಿ ಅಂದರೆ ನಲವತ್ತ ಬರೋದಾನೆ ಶೋಭಾನವೇ ನಲವತ್ತರ ನಡುವೆ ಕ್ವಾಣ ನೋಡಿ ಶೋಭಾನವೇ ನಲವತ್ತರ ನಡುವೆ ಕ್ವಾಣ ನೋಡಿ ಶೋಭಾನವೇ ನಡುವೆ ಕ್ವಾಣ ನೋಡಿ ಶೋಭಾನವೇ ನಲವತ್ತರ ನಡುವೆ ತಿಪಟೂರು ತಾಲೂಕು ಅರಳುಗುಪ್ಪೆಯ ತಿಮ್ಮಮ್ಮ ಹಾಗೂ ಸಂಗಡಿಗರಿಂದ ಶೋಭಾನೆ ಪದವನ್ನು ಕೇಳ್ತಾ ಇದ್ರೆ. ಇನ್ನು ನಮ್ಮ ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಒಳನಾಡು ಮೀನುಗಾರಿಕೆ ಮೂಲಕ ಮಹಿಳೆ ಸಬಲೀಕರಣ ಈ ವಿಷಯವಾಗಿ ಡಾಕ್ಟರ್ ಅಮೋಘ್ ಕೆಆರ್ ಅವರೊಂದಿಗೆ ಸಂದರ್ಶನವಿದೆ. ನಂತರ ತುರುವೇಕೆರೆ ತಾಲೂಕು ದಬ್ಬೆಘಟ್ಟದ ಕೃಷ್ಣೇಗೌಡ ಹಾಗೂ ಸಂಗಡಿಗರಿಂದ ಭಜನೆ ಪದವನ್ನು ಸಹ ಕೇಳಬಹುದು. ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಕೃಷಿರಂಗ ಕೇಳಿದರೆ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ, ಸಮಯ 7:30. ಈಗ ಒಂದು ವಾಣಿಜ್ಯ ಪ್ರಕಟಣೆ. ಒಂದು ಒಳ್ಳೆ ಇನ್ಶೂರೆನ್ಸ್.